ಮೇಲುಳಿ. ನಂತರ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಕೊನೆಯಲ್ಲಿ ಹನುಮಂತಬಾಯಿ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಕೆಲವು ಜಾಹೀರಾತುಗಳು. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಲಾಲ್ ಹೇ ಕಮಾಲ್ ಹೇ ಲಹೂ ಯೇ ಬೇಮಿಸಾಲ್ ಹೇ ಯೇ ತೇರಾ ಕ್ಯಾ ಯೇ ಮೇರಾ ಕ್ಯಾ ಲಹೂ ಸಭೀ ಕಾ ಲಾಲ್ ಹೇ ಗಿರೇ ಕಹೀಂ ತೋ ಕತ್ರಾ ಹೇ ಬಹೇ ತೋ ಬೇಕಾರ ಹೇ ಕಾಮ್ ಆಯೇ ಕಿಸೀ ಕೇ ಅಗರ್ ತಭೀ ಯೇ ಗುಲ್ಜಾರ್ ಹೇ ಹಾಥ್ ಬಢಾ ಕೇ ತೋ ದೇಖೋ ರಕ್ತದಾನ ಕರಕೇ ತೋ ದೇಖೋ ಮುಸ್ಕಿ ಜೀವನ್ ಕೀ ಲೋಗೋ ರಕ್ತದಾನ್ ಸೇ ಜಲಾ ಕೇ ತೋ ದೇಖೋ. ರಕ್ತದಾನ ಮಹಾದಾನ, ಆಪ್ಕಾ ಏಕ್ ಯೂನಿಟ್ ಬ್ಲಡ್ 3 ಜಿಂದಗಿಯಾಂ ಬಚಾ ಸಕ್ತಾ ಹೇ. ಆಯೇ ಹಮ್ ರಕ್ತದಾನ ಕರೇ ಔರ್ ಇಸ್ ಮಹಾನ್ ಕಾರ್ಯ ಮೇ ಅಪ್ನಿ ಭಾಗೀದಾರಿ ಸುನಿಶ್ಚಿತ್ ಕರೇ. ರಕ್ತದಾನ ಸೇವಾಯೇ ಸ್ವಾಸ್ಥ್ಯ ಸೇವಾ ಮಹಾನಿದೇಶಾಲಯ, ಸ್ವಾಸ್ಥ್ಯ ಏವಂ ಪರಿವಾರ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರ ಜನಹಿತ್ ಮೇ ಜಾರಿ. ಸಿಪಿ ಗ್ರಾಮ್ಸ್ ಸೆಂಟ್ರಲೈಸ್ ಪಬ್ಲಿಕ್ ಗ್ರೀವೆನ್ಸ್ ರಿಡ್ರೆಸಲ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್. ಯೇ ಹೇ ಹರ್ ಭಾರತೀಯ ನಾಗರಿಕ ಕಿ ಶಿಕಾಯತ್ ಪರ್ ತ್ವರಿತ ಕಾರ್ಯವಾಹಿ ಕಿ ಗ್ಯಾರಂಟಿ ಕಾ ಪೋರ್ಟಲ್. ಸಿಪಿ ಗ್ರಾಮ್ಸ್ ಏಕ್ ಐಸಿ ವಿಶ್ವಸನೀಯ ಪ್ರಣಾಲಿ ಜೊ ಪ್ರತ್ಯೇಕ ನಾಗರಿಕ ಕೋ ಸಶಕ್ತ ಬನಾತಿ ಹೇ ಔರ್ ಸುಶಾಸನ್ ಕೆ ಹರ್ ಸ್ತರ್ ಪರ್ ಅಧಿಕಾರಿಯೋ ಕೆ ಜವಾಬ್ದೇಹಿ ಸುನಿಶ್ಚಿತ್ ಕರ್ತಿ ಹೇ. ಸಿಪಿ ಗ್ರಾಮ್ಸ್ ಸಂವೇದನಶೀಲ್, ಅಸರದಾರ್, ಜವಾಬ್ದೇಹ. ಆಜ್ ಹಿ ಲಾಗ್ ಇನ್ ಕರೇ ಸಿಪಿ ಗ್ರಾಮ್ಸ್. ಈ ಇಯರಿಂಗ್ ತೋರಿಸಿ. ಹೋಯ್ತು ನಿನ್ನ ಪ್ರೈಸ್ ಮನಿ. ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೇಕಿತ್ತು. ಬರುವಾಗ ಮಾಡಿದೆ, ಮೊಬೈಲ್ ನಲ್ಲಿ. ಎಲ್ಲಿ? ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ. RBI ರಿಟೇಲ್ ಡೈರೆಕ್ಟ್ ಮೊಬೈಲ್ ಆಪ್ ಇದೆಯಲ್ಲ, ರಿಟೇಲ್ ಡೈರೆಕ್ಟ್ ಸ್ಕೀಮ್ ಮೂಲಕ ಇನ್ವೆಸ್ಟ್ಮೆಂಟ್ ಅಂದ್ರೆ ಮೆಚೂರಿಟಿಯಲ್ಲಿ ಗ್ಯಾರಂಟೀಡ್ ರಿಟರ್ನ್ಸ್, ನೋ ಬ್ರೋಕರೇಜ್, ನೋ ಹಿಡನ್ ಫೀಸ್. ಒಪ್ಪಿದೆ ನಿಮ್ಮನ್ನಲ್ಲ, ಆಪ್ ಅನ್ನ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಕೇಳಿ, ಕಸ್ಟಮರ್ ಕೇರ್ ಇಂದ ಕಾಲ್ ಬಂದಿದೆ. 50,000 ರಿವಾರ್ಡ್ ಪಾಯಿಂಟ್ಸ್ ಅವಧಿ ಮುಗಿಯಲಿದೆ. ಈ ಲಿಂಕ್ ಮೂಲಕ APK ಡೌನ್ಲೋಡ್ ಮಾಡಲು ಹೇಳಿದರು. ಇದು ಸರಿಯಲ್ಲ, ಇದು ಮೋಸವಾಗಿರಬಹುದು. APK ಫೈಲ್ ನೀನು ಡೌನ್ಲೋಡ್ ಮಾಡಿರೆ ನಿನ್ನ ಡೇಟಾ ತಕ್ಷಣ ಕದೊಯ್ತು ಅಂದ್ರೆ ಡಿಜಿಟಲ್ ಅರೆಸ್ಟ್ ಅಂತ ಭಯ ತೋರಿಸ್ತಾರೆ. ಫೇಕ್ ಇನ್ವೆಸ್ಟ್ಮೆಂಟ್ ಸೇರೆ ಹಿಡಿಸ್ತಾರೆ, ರಿಮೋಟ್ ಪಾಯಿಂಟ್ ನಲಾಲಕ್ಕೆ ತೋರಿಸ್ತಾರೆ, ನಿನ್ನ ದೂದಿದಾದ ಹಣಕಾಸಿದು ಕೊಲಿಸ್ತಾರೆ. ಅಪರಿಚಿತ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಸೈಬರ್ ಕ್ರೈಮ್ ಸಹಾಯವಾಣಿ 1930 ಅನ್ನು ನೆನಪಿನಲ್ಲಿಡಿ. SBI ಎಚ್ಚರಿಕೆಯಿಂದಿರಿ, ಸುರಕ್ಷಿತವಾಗಿರಿ. ಕೆಲವೊಮ್ಮೆ ಜೀವನದಲ್ಲಿ ಕಂಡ ಕನಸು ನನಸಾಗೋದಕ್ಕೆ ಸಮಯ ಬೇಕು, ಹಾಗೆ ತಾಯಿಯಾಗುವ ಕನಸು ಕೂಡ. ವರ್ಷಾನುಗಟ್ಟಲೆ ಪ್ರಯತ್ನ, ಆಸ್ಪತ್ರೆ ಸುತ್ತಾಟ, ಪ್ರಾರ್ಥನೆ ಮತ್ತು ಮನಸ್ಸಲ್ಲೊಂದು ಪ್ರಶ್ನೆ, ನನಗೆ ಯಾಕೆ ಹಿಂಗೆ ಅಂತ. ಚಿಂತೆ ಬೇಡ, ನಮಗೆ ನಿಮ್ಮ ಭಾವನೆ ಅರ್ಥ ಆಗುತ್ತೆ, ನಿಮ್ಮ ನೋವು ತಿಳಿಯುತ್ತೆ, ನಿಮ್ಮ ಸಮಸ್ಯೆಗೆ ಪರಿಹಾರವೂ ಇದೆ. ವಿಶ್ವದಲ್ಲಿ ಅತ್ಯಂತ ಯಶಸ್ವಿ ಟೆಸ್ಟ್ ಟು ಬೇಬಿ ಸೆಂಟರ್ ಆಗಿರುವ ಶೋಭಾ ನರ್ಸಿಂಗ್ ಹೋಮ್ ಪ್ರೈವೇಟ್ ಲಿಮಿಟೆಡ್ 5,000 ಹೆಚ್ಚು ಟೆಸ್ಟ್ ಟು ಬೇಬಿ ಜನನಕ್ಕೆ ಸಾಕ್ಷಿಯಾಗಿದೆ. ನೀವು ಕೂಡ ಒಮ್ಮೆ ಖಂಡಿತ ಭೇಟಿ ಕೊಡಿ ಶೋಭಾ ನರ್ಸಿಂಗ್ ಹೋಮ್ ಪ್ರೈವೇಟ್ ಲಿಮಿಟೆಡ್, ಮೊರಾಜಿಪೇಟ್ ಸೇವಾ ಸದನ ಶಾಲೆ ಎದುರುಗಡೆ, ಸೋಲಾಪುರ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 7447745500. ಡಾಕ್ಟರ್ ಸಾಹೇಬ್ರೆ, ಕೆಮ್ಮು ವಾಸಿ ಆಗ್ತಾ ಇಲ್ಲ. ನೀವು ಧೂಮಪಾನ ಮಾಡ್ತೀರಾ? ಟೆನ್ಷನ್ ಕಮ್ಮಿ ಮಾಡೋದಕ್ಕೆ ಬೀಡಿ ಸೇತೀನಿ. ಎಲೆಯಲ್ಲಿ ಸುತ್ತಿದ್ದ ಬೀಡಿ ಅಂದ್ರೆ ತಂಬಾಕು ತಾನೆ? ಇದರಿಂದ ಕ್ಯಾನ್ಸರ್, ಹೃದಯಾಘಾತ ಮತ್ತು ಸಾವು ಕೂಡ ಬರಬಹುದು. ಅಗ್ಗ ಇರುತ್ತೆ, ಆದ್ರೆ ನಿಜ ಏನು ಅಂದ್ರೆ ಚಿಕಿತ್ಸೆಗೆ ಲಕ್ಷಗಟ್ಟಲೇಬೇಕು. ಬೀಡಿ ಸಾವಿಗೆ ಮುನ್ನುಡಿ. ನಿಮ್ಮ ಮತ್ತು ನಿಮ್ಮವರ ಮಂದಹಾಸ ಕಾಪಾಡಿಕೊಳ್ಳಿ, ಈ ದುಶ್ಚಟದಿಂದ ಹೊರಬನ್ನಿ. ಆರೋಗ್ಯ ಖಾತೆಯ ಟೋಲ್ ಫ್ರೀ ನಂಬರ್ 1800112356 ಕರೆ ಮಾಡಿ. WHO ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳೋಣ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10%. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಪ್ರಸನ್ನವಾದಂತಹ ಶುಭ್ರವಾದಂತಹ ಬಿಸಿಲಿನ ಒಣ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯಮೇಘ ಸಂದೇಶ ಮೂಡಿ ಬಂತು. ಆಕಾಶವಾಣಿ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ. ಕೇಳಿ ಘನ ಕೃಷಿ, ಕೃಷಿ ಜ್ಞಾನ ಪ್ರದೀಪಿಕೆಯ ದಿವ್ಯ ಕೃಷಿ ಜ್ಞಾನ ಸಂದೇಶ. ಘನ ಕೃಷಿ ಘನ ಕೃಷಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ರೈತ ಬಾಂಧವರೇ, ಕಳೆದ ವಾರ ಪ್ರಸಾರವಾದಂತಹ 14ನೇ ಪ್ರಕರಣದ ಮುಂದುವರಿದ ಭಾಗ ಈಗ ಕೇಳೋಣ. ಶಾಜೀರಿಗೆ. ಶಾಜೀರಿಗೆಯನ್ನು ಜೀರಿಗೆಯನ್ನು ಬಿತ್ತಿದ ಹಾಗೆ ಬಿತ್ತಿ ಬೆಳೆ ಮಾಡಿಕೊಳ್ಳಬೇಕು. ಅದನ್ನು ಬಿತ್ತುವ ವಿವರವನ್ನು ಈ ಪ್ರಕರಣದಲ್ಲಿ ಹಿಂದೆ ಹೇಳಿದ ಪ್ರಕಾರ ಪ್ರಯತ್ನ ಮಾಡಿ ಬಿತ್ತಿಕೊಳ್ಳಬೇಕು. ಸೊಪ್ಪು. ಸೊಪ್ಪನ್ನು ಹೊಲಗಳಲ್ಲಿ ತಂಪು ಎರೆಯಾದರೆ ಸಬ್ಬಸಿಗೆಯನ್ನು ಬಿತ್ತಿದ ಹಾಗೆ ಬಿತ್ತಿದರೂ ಬರುತ್ತದೆ. ಅಥವಾ ಹತ್ತಿಯ ಹೊಲಗಳಲ್ಲಿ ಸ್ವಲ್ಪ ಬೆರಸುಗಾಳು ಕೂಡಿಸಿ ಬಿತ್ತಿದರೂ ಬರುತ್ತದೆ. ತೋಟಗಳಲ್ಲಿ ಮಡಿಗಳಲ್ಲಿ ಬೀಜಗಳನ್ನು ಚೆಲ್ಲಿ ನೀರು ಬಿಟ್ಟರೂ ಬೆಳೆಯುತ್ತದೆ. ಸೊಪ್ಪು ಹೊಸ ಬೀಜವಾದರೆ ಅಂಗಡಿಗಳಲ್ಲಿ ತಂದು ಹಾಕಿದರೂ ಬರುತ್ತದೆ. ಮೆಂತೆ ಸಾಸಿವೆಗಳನ್ನು ಎರೆಯಲ್ಲಿ ಬಿತ್ತಿದರೂ ಬೆಳೆಯುತ್ತವೆ, ತೋಟಗಳಲ್ಲಿ ಹಾಕಿದರೂ ಬೆಳೆಯುತ್ತವೆ. ಬೂಂದಿನ ದಾಣಿ. ಬೂಂದಿನ ಗಿಡಗಳು ತೋಟಗಳಲ್ಲಿ ಯಾವ ಭೂಮಿಯಲ್ಲಾದರೂ ಬೆಳೆಯುತ್ತವೆ. ಈ ಗಿಡದ ಬೀಜವನ್ನು ಇಂಗ್ಲಿಷರು ಮತ್ತು ಅರಬರು ಬಹಳವಾಗಿ ಭಕ್ಷಿಸುತ್ತಾರೆ. ಈ ಗಿಡಗಳನ್ನು ಬಹಳ ಜನರು ಬೆಳೆಸುವುದಿಲ್ಲವಾದ ಕಾರಣ 12 ರೂಪಾಯಕ್ಕೆ ಒಂದು ಮಣದಂತೆ ಮಾರುತ್ತವೆ. ಬೂಂದಿನ ಬೀಜಗಳನ್ನು ಹಾಕುವ ಕಾಲವು ಮುಂಗಾರಿಯ ತಲೆಯಲ್ಲಿ ಮೃಗಶಿರ ಆರಿದ್ರಿಯ ಕಾಲದಲ್ಲಿ ಬೀಜವನ್ನು ಹಾಕಿ ಅಗಿಗಳನ್ನು ಮಾಡಿ ತೋಟದಲ್ಲಿ 4 ಮೊಳಕೊಂದರಂತೆ ತಗ್ಗುಗಳನ್ನು ತೆಗೆಸಿ ಆ ಸಸಿಗಳನ್ನು ಕಿತ್ತಿ ಹಚ್ಚಬೇಕು. ಆಮೇಲೆ ಚೆನ್ನಾಗಿ ನೀರು ಬಿಟ್ಟು ಆರೈಕೆಯನ್ನು ಮಾಡಿದರೆ ಅಡಸರದ ಗಿಡಗಳಂತೆ ಗಿಡಗಳಾಗಿ ಮಲ್ಲಿಗೆಯ ಹೂವಿನ ಹಾಗೆ ಹೂವಾಗಿ ಸಣ್ಣ ಬೋರೆಯ ಕಾಯಿಗಳ ಹಾಗೆ ಕಾಯಿಗಳಾಗುತ್ತವೆ. ಆ ಕಾಯಿಗಳು ಹಣ್ಣಾಗಿ ಒಣಗಿದ ಮೇಲೆ ತೆಗೆದುಕೊಂಡು ಬೀಜಗಳನ್ನು ರಾಶಿ ಮಾಡಿ ಬೇಕಾದಾಗ ಮಾರಾಟ ಮಾಡಬೇಕು. ಈ ಬೂಂದಿನ ದಾಣಿಯನ್ನು ತೆಗೆದುಕೊಂಡರೆ ಶರೀರಕ್ಕೆ ಆರೋಗ್ಯವಾಗಿರುವುದು ಹಾಗೂ ಯಾವ ಜನರಾದರೂ ತೆಗೆದುಕೊಳ್ಳುವುದಕ್ಕೆ ಸಂಶಯವಿಲ್ಲ. ಚಹಾದ ತೊಪ್ಪಲು. ಚಹಾ ತೊಪ್ಪಲನ್ನು ಸರ್ವಜನರು ತೆಗೆದುಕೊಳ್ಳುತ್ತಾರೆ. ಈ ಚಹಾ ತೊಪ್ಪಲದ ಬೀಜವು ಸಣ್ಣದಾಗಿ ಕಸಕಸಿಯಂತೆ ಇರುತ್ತದೆ. ಕಸಕಸಿಯನ್ನು ಹಾಕಿದ ಹಾಗೆ ಉತ್ತರ, ಹಸ್ತ, ಚಿತ್ತಿ, ಸ್ವಾತಿಯ ಮಳೆಗಳಲ್ಲಿಯಾದರೂ ಕಸಕಸಿಯ ಮಡಿಗಳಂತೆ ಮಡಿಗಳನ್ನು ಮಾಡಿ ಚೆನ್ನಾಗಿ ಗೊಬ್ಬರ ಹಾಕಿ ಕಸಕಸಿಯ ಬೀಜವನ್ನು ಚೆಲ್ಲಿದ ಹಾಗೆ ಬೀಜವನ್ನು ಮಡಿಗಳಲ್ಲಿ ಚೆಲ್ಲಿ ನೀರು ಬಿಡುತ್ತಾ ಹೋಗಬೇಕು. ಇದಕ್ಕೆ 2-3 ವೇಳೆ ಸದೆ ತೆಗೆಸಿದರೂ ಬೆಳೆಯಾಗುತ್ತದೆ. ಇವುಗಳ ಬೀಜಗಳು ಹೈದರಾಬಾದ್ ಪ್ರಾಂತದಲ್ಲಿ ಬಹಳ ಸಿಕ್ಕುತ್ತವೆ. ಇದರ ತೊಪ್ಪಲವು ಮಾರುತ್ತದೆ, ಅದು ಒಣಗಿದರೂ ಸಹ ಬರುತ್ತದೆ. ಇದನ್ನು ತೆಗೆದುಕೊಳ್ಳುವವರು ಬೊಗಣಿಯಲ್ಲಿ ಸವಿನೀರು ಕಾಯಲಿಕ್ಕೆ ಇಟ್ಟು ನೀರು ಹೊಯ್ದಾಡುವಾಗ ಈ ತೊಪ್ಪಲನ್ನು ಹಾಕಿ ಅದರ ಹೆಸರನ್ನು ಬಸಿದುಕೊಂಡು ಬಿಳೆ ಸಕ್ಕರೆಯನ್ನು ಹಾಲನ್ನು ಹಾಕಿ ತೆಗೆದುಕೊಳ್ಳುತ್ತಾರೆ. ಇದರಿಂದ ಎಷ್ಟು ದಣಿದಿದ್ದರೂ ದೇಹಕ್ಕೆ ಪರಿಣಾಮವಾಗಿ ವಿಶ್ರಾಂತಿಯಾಗುತ್ತದೆ. ಪುಷ್ಪದ ಗಿಡಗಳು, ಲತೆಗಳು. ವೃಕ್ಷಗಳಲ್ಲಿ ಪುಷ್ಪದ ಗಿಡಗಳು ನೋಟಕ್ಕೆ ರಮ್ಯವಾಗಿರುವವು. ಪುಷ್ಪದ ಕುಲದಲ್ಲಿ ಬಹು ವಿಧಗಳುಂಟು. ಅವುಗಳು ಕೆಲವು ಮರಗಳಾಗುತ್ತವೆ, ಕೆಲವು ಕುಲಗಳು ಪುರುಷ ಪ್ರಮಾಣದ ಗಿಡಗಳಾಗುತ್ತವೆ, ಕೆಲವು ಕುಲಗಳು ಚಿಕ್ಕ ಗಿಡಗಳಾಗುತ್ತವೆ, ಕೆಲವು ಬಳ್ಳಿಗಳಾಗುತ್ತವೆ. ಪುಷ್ಪಗಳಲ್ಲಿ ವೃಕ್ಷ ಜಾತಿ. ಪುಷ್ಪ ವೃಕ್ಷಗಳಲ್ಲಿ ದೊಡ್ಡ ವೃಕ್ಷಗಳಾಗತಕ್ಕ ಸುಂದರ ಪುಷ್ಪ ಗಿಡಗಳು ಸಂಪಿಗೆ, ವನಸಂಪಿಗೆ, ನಾಗಸಂಪಿಗೆ, ಕೋಲಸಂಪಿಗೆ, ಕೆಂಡಸಂಪಿಗೆ, ದುಂಡು ಸಂಪಿಗೆ, ಇವುಗಳೆಲ್ಲ ಬೀಜಗಳಾಗಿವೆ. ಸಂಪಿಗೆ ಕುಲದ ಎಲ್ಲ ಬೀಜಗಳು ನಾಟುತ್ತ ಅಗಿಗಳಾಗುತ್ತವೆ ಹಾಗೂ ಸಂಪಿಗೆಯ ಬೀಜಗಳು ನೂರಾರು ಹಾಕಿದರೆ ಅವುಗಳಲ್ಲಿ ನಾಲ್ಕು ಮೂರು ನಾಟುತ್ತವೆ. ಬಕುಳ, ಪಾದರಿ, ದೇವಕಣಗಿಲ, ಗೋಲಸರ, ಪುನ್ನಾಗ, ಸುರಿಗೆ, ಬೆಟ್ಟದಾವರೆ, ಕಂಚಿವಾಳದಲ್ಲಿ ಬಿಳಿಯ ಕಂಚಿವಾಳ, ಕೆಂಪು ಕಂಚಿವಾಳ, ಕಾಡವರಿ, ಸುರಹೊನ್ನೆ, ಚೊಗಚ್ಚಿ, ಕಾಶಿ ಕಣಗಿಲ, ಈ ವೃಕ್ಷಗಳ ಬೀಜಗಳನ್ನು ಹಾಕಿ ಅಗಿ ಮಾಡಿ ಹಚ್ಚಬೇಕು. ಕಣಗಿಲವೆಂದರೂ ಕರವೀರವೆಂದರೂ ಒಂದೇ ಪರ್ಯಾಯವು. ಕಣಗಿಲದಲ್ಲಿ ರತ್ನ ಕಣಗಿಲ, ಚೆಂಡು ಕಣಗಿಲ, ಎತ್ತರ ಕಣಗಿಲ, ಬಿಳಿಯ ಕಣಗಿಲ, ಇವುಗಳ ಕೊಲ್ಲೆಗಳನ್ನು ಹಚ್ಚಬೇಕು. ಗುಲಾಬಿ, ನಂದಿ ಬಟ್ಟಲು, ಕಲಿಗಣನಾಥ ಹಾಗೂ ದಾಸವಾಳದಲ್ಲಿ ಕೆಂಪು ದಾಸವಾಳ, ಬಿಳಿಯ ದಾಸವಾಳ, ಚೆಂಡು ದಾಸವಾಳ, ಕಾಶಿ ದಾಸವಾಳ, ಅಡಸಾರ, ಸುಂಕೇಶ್ವರ, ಅದರಗಂಚಿ, ಗೋರ್ಟಿ, ರುದ್ರಗಂಟಿ, ಜಾಜಿ, ನಿತ್ಯ ಮಲ್ಲಿಗೆ, ಹವಳ ಮಲ್ಲಿಗೆ, ದುಂಡು ಮಲ್ಲಿಗೆ, ಚೆಂಡು ಮಲ್ಲಿಗೆ, ಕದರ ಮಲ್ಲಿಗೆ, ಸೂಜಿ ಮಲ್ಲಿಗೆ, ಮೊಲ್ಲೆ ಮಲ್ಲಿಗೆ, ಇರುವಂತಿಗೆ, ಇವುಗಳಲ್ಲಿ ಕೆಲವು ಕೊಲ್ಲೆಗಳನ್ನು ಕೆಲವು ಅಂಟುಗಳನ್ನು ಮಾಡಿ ಹಚ್ಚಬೇಕು. ಹೊನ್ನವರೆ, ಬಸವನಪಾದ, ಮುಳ್ಳು ಜಾಜಿ, ಇವುಗಳ ಬೀಜಗಳನ್ನು ಹಾಕಿ ಅಗಿ ಮಾಡಿ ಹಚ್ಚಬೇಕು. ಸೇವಂತಿಗೆ, ಅಡಿಕೆ ಹೂವು, ವಿಲಾಯತಿಯ ಚೆಂಡು ಹೂವುಗಳನ್ನು ಹಚ್ಚಬೇಕಾದರೆ ಬಲಿತ ಹೂವನ್ನು ಒಣಗಿಸಿ ಇಟ್ಟುಕೊಂಡರೆ ಆ ಹೂವಿನೊಳಗೆ ಬೀಜಗಳಿರುವವು. ಅವುಗಳನ್ನೇ ಮಡಿಗಳಲ್ಲಿ ಹಾಕಿ ಅಗಿ ಮಾಡಿ ಕಿತ್ತಿ ಹಚ್ಚಬೇಕು. ಚೆಂಡು ಹೂವಿನಲ್ಲಿ ವಿಲಾಯತಿ ಚೆಂಡು ಹೂವಿನ ಬಹಳ ಪ್ರಕಾರದ ಕುಲಗಳುಂಟು. ಅವುಗಳನ್ನು ಬೇರೆ ಬೇರೆ ಅಗಿ ಮಾಡಿ ಬೇರೆ ಬೇರೆ ಹಚ್ಚಬೇಕು. ಬೀಜಗಳನ್ನಾದರೂ ಬೇರೆ ಬೇರೆ ಮಾಡಿ ಇಟ್ಟುಕೊಳ್ಳಬೇಕು. ಮತ್ತು ಶೋಭೆಗಾಗಿ ಔಡಲ ಗಿಡಗಳಲ್ಲಿ ಕೆಂಪು, ಬಿಳಿ, ಹಳದಿ, ಊದಿ ಮೊದಲಾದ ಪಂಚರಂಗಿನ ಔಡಲಗಳುಂಟು. ಅವುಗಳ ಬೀಜಗಳನ್ನು ತರಿಸಿ ಬೇರೆ ಬೇರೆ ಹಾಕಬೇಕು. ನಾಗಮಲ್ಲಿಗೆಗೆ ಅಂಟು ಆಗುತ್ತದೆ. ವೃಕ್ಷ ಜಾತಿಗಳು. ತೋಟಗಳಲ್ಲಿ, ಉಪವನಗಳಲ್ಲಿ, ಶೃಂಗಾರವನಗಳಲ್ಲಿ, ಪುಣ್ಯವನಗಳಲ್ಲಿ, ಉದ್ಯಾನವನಗಳಲ್ಲಿ ಶೋಭೆಗೂ ನೆರಳಿಗೂ ಕೆಲವು ಹಣ್ಣು ಫಲಾದಿಗಳಿಗೂ ಉಪಯೋಗವಾಗುವ ವೃಕ್ಷಗಳನ್ನು ಬೆಳೆ ಮಾಡಿಕೊಳ್ಳತಕ್ಕದ್ದು. ಅದು ಹೇಗೆಂದರೆ ಆಲ, ಅತ್ತಿ, ಅರಳಿಯ ವೃಕ್ಷಗಳು ಅಕಲ್ಪಿತವಾಗಿ ಈ ಗಿಡಗಳ ಕೆಳಗೆ ಸಸಿಗಳಾಗುವವು ಅಥವಾ ಕೊಲ್ಲೆಗಳನ್ನಾದರೂ ಹಚ್ಚಿದರೂ ಬರುತ್ತದೆ. ಬಸರಿಯ ಗಿಡದ ಕೊಲ್ಲೆಯನ್ನು ಹಚ್ಚಬೇಕು. ಹುಣಿಸೆ, ಬೋರಿ, ನೆಲ್ಲಿ, ನೀರ್ಲ, ಹಲಸು, ಮುತ್ತಲ, ಕೇರು, ಗೋಡಂಬಿ, ಬೇವು, ಅರಬೇವು, ಕೂಚಾಲ, ಬೆಟ್ಟದಾವರೆ, ಸಂಪಿಗೆ, ಪಾದರಿ, ಸುರಹೊನ್ನೆ, ಹೊನ್ನೆ, ಮತ್ತಿ, ಕರಿಮತ್ತಿ, ಬೀಟಿ, ಬಗನಿ, ಅಶೋಕ, ಹಾಲಿವಾಣ, ಸಿರಸಲ, ತೇಗು, ಹೆದ್ದೇಗು, ಶ್ರೀಗಂಧ, ಚಂದನ, ಅಗರು, ದೇವದಾರು ಮೊದಲಾದ ವೃಕ್ಷಗಳೆಲ್ಲ ಬೀಜಗಳಿಂದಾಗುತ್ತವೆ. ಇವುಗಳ ಬೀಜಗಳನ್ನು ಹಾಕಿ ಅಗಿ ಮಾಡಿ ಬೆಳೆಸಬೇಕು. ಹೆಬ್ಬೇವು ಬೇರಿನಿಂದಾಗುವುದು. ನಂದಿವಾಲ ಅಂಟು ಮಾಡಿ ಹಚ್ಚಬೇಕು. ತುಳಸಿ ಅಂಟು ಮಾಡಿದರೂ ಆಗುತ್ತದೆ ಅಥವಾ ಬೀಜವನ್ನಾದರೂ ಹಾಕಬೇಕು. ತೋಟಕ್ಕೆ ಮೊದಲು ಚೊಗಚಿ ಎಂಬರು. ಹೊಸ ತೋಟಗಳನ್ನು ಮಾಡುವ ಸಮಯದಲ್ಲಿ ಮೊದಲು ಬೀಜಗಳನ್ನು ಹಾಕಿದರೆ ತೀವ್ರವೇ ಬೆಳೆದು ನೆರಳಾಗುವುದು. ತೋಟದ ಬೇಲಿಯ ಶೃಂಗಾರಕ್ಕೆ ಕಳ್ಳಿಯ ಹಿಂದೆ ನಾಲ್ಕು ಬೆರಳು ಅಂತರವಾಗಿ ಹುಲಗಲಿ ಬೀಜವನ್ನು ಹಾಕಬೇಕು. ಅದು ಬಹಳ ಹಸುರಾಗಿ ಯಾವಾಗಲೂ ದಟ್ಟವಾಗಿ ತೊಪ್ಪಲುಳ್ಳದ್ದಾಗಿರುವುದರಿಂದ ಶೃಂಗಾರವಾಗಿ ಕಾಣಿಸುವುದು ಹಾಗೂ ಅದರ ತೊಪ್ಪಲವು ನೆಲ್ಲು ಹೊಲಕ್ಕೂ ಯಾಲಕ್ಕಿಯ ಗಿಡಗಳಿಗೂ ಉತ್ತಮವಾದ ಗೊಬ್ಬರದಂತೆ ಉಪಯೋಗವಾಗುತ್ತದೆ. ಅದಕ್ಕೆ ಕೆಲವರು ತಮಾಲವೆಂಬುವರು. ಈ ಯಾವತ್ತೂ ಮರಜಾತಿಗಳನ್ನು ಪುಷ್ಪದ ಗಿಡಗಳನ್ನು ಕ್ರಮಯುಕ್ತವಾಗಿ ಹಚ್ಚುವ ತಾರತಮ್ಯವನ್ನು ಪುಣ್ಯವನದ ಪರ್ಯಾಯದಲ್ಲಿ ಕ್ರಮಯುಕ್ತವಾಗಿ ಹಚ್ಚುವ ರೀತಿಯಲ್ಲಿ ಹೇಳಿದ್ದೇನೆ. ತೋಟಗಳಲ್ಲಿಯಾದರೂ ಈ ದೊಡ್ಡ ವೃಕ್ಷಗಳನ್ನು ಬೇಲಿಯ ಸಮೀಪಕ್ಕೆ ಅಲ್ಲಲ್ಲಿಗೆ ಒಂದೊಂದರಂತೆ ನೋಡಿ ಜಾಣತನದಿಂದ ಶೋಭಾಯಮಾನವಾಗಿ ಕಾಣುವ ಹಾಗೆ ಹಚ್ಚಿದರೂ ಬರುತ್ತದೆ. ತೋಟಗಳಲ್ಲಿಯಾದರೂ ಮನೆಗಳಲ್ಲಿಯಾದರೂ ಹೊಲಗಳಲ್ಲಿಯಾದರೂ ಉಪವನಗಳಲ್ಲಿಯಾದರೂ ಧರ್ಮ ನಿಮಿತ್ತವಾಗಿ ಪರಮೇಶ್ವರನಿಗೆ ಸ್ವಲ್ಪ ಸ್ವಲ್ಪ ಆದರೂ ಬಹಳವಾದರೂ ಅಷ್ಟರೊಳಗಷ್ಟನಾದರೂ ಸಮರ್ಪಿಸಬೇಕು. ಹೇಗೆಂದರೆ ಮನೆಗಳಲ್ಲಿ ದೇವರ ಮನೆ ಎಂದು, ಮಠಗಳಲ್ಲಿ ಗುರುಮಠವೆಂದು, ಗ್ರಾಮಗಳಲ್ಲಿ ದೇವಾಲಯವೆಂದು, ಉಪವನಗಳಲ್ಲಿ ಪುಣ್ಯವನವೆಂದು, ಬಿಲ್ವವನವೆಂದು, ಪುಷ್ಪವನವೆಂದು ಪರಮೇಶ್ವರನ ನಿಮಿತ್ತವಾಗಿ ಸ್ವಲ್ಪ ಸ್ವಲ್ಪಾದರೂ ಮಾಡಿಸಿದರೆ ಈ ಪುಣ್ಯದಿಂದ ಆ ಸ್ಥಳಗಳು ವರ್ಧನವಾಗುತ್ತಿರುವವು. ಸಾಕ್ಷಿ, ಗೃಹಕ್ಷೇತ್ರಂಚ ಧಾನ್ಯಂಚ ಗೋಕುಲಂ ಮಹಿಷಸ್ತಥಾ ಜಂಗಮೇಷ್ಟಾನ್ನದಾತಾಚ ಪ್ರಸಾದಂ ನಿಷ್ಫಲಂ ಭವೇತ್ ಎಂದುಂಟಾಗಿ ಪುಣ್ಯ ಪ್ರಸನ್ನವಾದಲ್ಲಿ ಲಕ್ಷ್ಮಿ ಪ್ರಸನ್ನತೆಯಾಗಿರುವಳು. ಶಿವಪ್ರಸಾದಾತ್ ಲಕ್ಷ್ಮಿ ಪ್ರಸನ್ನತ ಎಂದುಂಟಾಗಿ ಶಿವಪ್ರಸನ್ನವಿಲ್ಲದಿದ್ದರೆ ಲಕ್ಷ್ಮೀ ಪ್ರಸನ್ನತೆ ಇಲ್ಲವು. ಲಕ್ಷ್ಮೀ ಪ್ರಸನ್ನತೆ ಇಲ್ಲದಿದ್ದರೆ ಮುತ್ತೈದಿತನವಿಲ್ಲದ ಸ್ತ್ರೀಯಳಂತೆ ಕಾಣುವುದು. ಆದ ಕಾರಣ ತೋಟಗಳಲ್ಲಿ ಸ್ವಲ್ಪ ಭೂಮಿಯಾದರೂ ಕೆಲವು ಬಿಲ್ವ ವೃಕ್ಷಗಳನ್ನು, ಪುಷ್ಪವನವನ್ನು ನೀರಿನ ತಂಪು ಇರುವಲ್ಲಿ ಮಾಡಿಸಿ ಬೇಸರ ಪಡದೆ ಅಲಕ್ಷ್ಯ ಮಾಡದೆ ನೀರು ಬಿಡುತ್ತಿರಬೇಕು. ಅವುಗಳು ವರ್ಧನವಾದ ಹಾಗೆಲ್ಲ ಐಶ್ವರ್ಯ ವರ್ಧನವಾಗುವುದೆಂಬ ಸೂಚನೆಯು. ಅದು ಕೆಟ್ಟಾಗಲೇ ಐಶ್ವರ್ಯ ಕೆಡುವುದು. ಅದು ಕಾರಣ ಪುಷ್ಪವನದಲ್ಲಿ ಲಕ್ಷ್ಯವಿರಬೇಕು. ಆಗಾಗಲೇ ನೀರು ಬಿಟ್ಟು ಆರೈಕೆಯನ್ನು ಮಾಡಿದರೆ ತೋಟವು ಸಂಭ್ರಮವಾಗಿ ಕಾಣುತ್ತಿರುವುದು. ಅಡಿಕೆಯ ಗಿಡಗಳ ಸುತ್ತಲೂ, ತೆಂಗಿನ ವನದ ಸುತ್ತಲೂ, ಬಾಳೆಯ ವನದ ಸುತ್ತಲೂ, ಎಲೆ ಬಳ್ಳಿಗಳ ಸುತ್ತಲೂ, ಯಾಲಕ್ಕಿಯ ಗಿಡಗಳ ಸಸಿಗಳನ್ನು ಮಾಡುವಲ್ಲಿ ಮತ್ತು ಸಸಿಗಳನ್ನು ಹಚ್ಚಿ ಬೆಳೆಸುವಲ್ಲಿ, ಮಾಡಿದ ತಗ್ಗುಗಳ ಸುತ್ತಲೂ ನಾಲ್ಕು ಕಡೆಗೂ ಅಡಸಾರದ ಗಿಡಗಳನ್ನು ಹಚ್ಚಿದರೆ ಬಹಳ ಚಾಟಾಗಿ ತಟ್ಟೆಯ ಕಟ್ಟಿದ ಹಾಗೆ ಆಗುವುದು ಮತ್ತು ತಂಪಾಗುವುದು ಹಾಗೂ ಶೋಭಾಯಮಾನವಾಗಿ ಕಾಣುವುದು. ಅವುಗಳ ಪುಷ್ಪಗಳಾದರೂ ಸದಾ ಇರುವವು. ಶೃಂಗಾರ ವನಗಳಲ್ಲಿ, ಪುಣ್ಯವನಗಳಲ್ಲಿ, ಉಪವನಗಳಲ್ಲಿ, ಬಿಲ್ವ ವನಗಳಲ್ಲಿ, ಪುಷ್ಪ ವಾಟಿಕೆಗಳಲ್ಲಿ ಸಾಲು ಹಿಡಿದು ದಟ್ಟಿತವಾಗಿ ಗುಲಾಬಿಯ ಗಿಡಗಳನ್ನು ಹಚ್ಚಿದರೆ ಬೇಲಿಯಂತೆ ಆಗುವುದು ಮತ್ತು ಸುಂದರವಾದ ಪುಷ್ಪಗಳಾಗುವವು. ಗುಲಾಬಿಯ ಪುಷ್ಪವು ಸದ್ಗಂಧ ಉಳ್ಳವುಗಳು. ಮಂದಿರದ ಮುಂದೆ ಅಂಗಳದಲ್ಲಿಯಾಗಲಿ, ಚೌಕಿಯ ಮುಂದಿರುವ ಅಂಗಳದಲ್ಲಿಯಾಗಲಿ ಎಡಬಲಕ್ಕೆ ಬಿದಿರು ಕೋಲುಗಳನ್ನು ನಿಲ್ಲಿಸಿ ಅವುಗಳಿಗೆ ಬಿದಿರು ಸೀಳಿ ತಟ್ಟೆಯ ಹಾಗೆ ಕತ್ತರಿಯ ಮೇಲೆ ಕಟ್ಟಿ ಜಾಜಿ ಮಲ್ಲಿಗೆಯ ಬಳ್ಳಿಯನ್ನಾಗಲಿ, ಸೂಜಿ ಮಲ್ಲಿಗೆಯ ಬಳ್ಳಿಯನ್ನಾಗಲಿ ಹಬ್ಬಿಸಿ ನೀರು ಬಿಡುತ್ತಾ ಹೋದರೆ ಬಳ್ಳಿಯು ತುಂಬಾ ಹಬ್ಬಿ ಸೌಂದರ್ಯವಾಗಿ ಕಾಣಿಸುವುದು. ಪುಷ್ಪಗಳ ಸದ್ವಾಸನೆ ಇರುವುದು. ಅವುಗಳ ಮಧ್ಯಭಾಗದಲ್ಲಿ ಸಣ್ಣ ಮಳಲನ್ನು ಹಾಕಿದರೆ ವಿಶ್ರಾಂತಿಗೋಸ್ಕರ ಕೂಡುವುದಕ್ಕೆ ಮನೋಹರವಾಗುವುದು. ತೋಟದ ನೆಲ್ಲು. ತೋಟಗಳಲ್ಲಿ ನೆಲ್ಲು ಗದ್ದೆಯೇನಾದರೂ ಮಾಡಿಕೊಳ್ಳುವುದಕ್ಕೆ ಬರುತ್ತದೆ. ಆದಾಗ್ಯೂ ಅದು ಬಹಳ ಶ್ರಮವು. ಗದ್ದೆಯ ನೆಲ್ಲಿಗೆ ಯಾವಾಗಲೂ ನೀರು ಬೇಕಾಗುವುದರಿಂದ ತೋಟದಲ್ಲಿ ಉಳಿದ ಪದಾರ್ಥಗಳಿಗೆ ನೀರು ಸಾಲುವುದಿಲ್ಲ. ಈ ದೇಶದಲ್ಲಿ ನಿರಾಯಾಸದಿಂದ ಕೂಲಿಗೆಯಲ್ಲಿ ನೆಲ್ಲು ಬಿತ್ತಿ ಬೆಳೆಯುವುದಕ್ಕಾಗಿ ಸುಲಭವಾದ ಭೂಮಿ ಇರಲಾಗಿ ದ್ರವಿಡ ಮಂಟಂ ನ್ಯಾಯದಂತೆ ತೋಟಗಳಲ್ಲಿ ಗದ್ದೆಯನ್ನು ಮಾಡುವ ಪ್ರಯೋಜನವಿಲ್ಲ. ಸ್ವಲ್ಪಾದರೂ ಕರಿಕೆ, ಜೇಕು ಈ ಎರಡೂ ಪದಾರ್ಥಗಳು ಇಲ್ಲದ ಹಾಗೆ ಭೂಮಿಯನ್ನು ನಿರ್ಮಲ ಮಾಡಿ ಚೆನ್ನಾಗಿ ಗೊಬ್ಬರ ಹಾಕಿ ಕೂರಿಗೆಯಿಂದ ನೆಲ್ಲು ಬಿತ್ತಿ ಸಮಯವರಿತು ಹುಲ್ಲು ಬಾಡುತ್ತಾ ಬಂದ ಹಾಗೆ ನಾಲ್ಕಾರು ವೇಳೆ ನೀರು ಬಿಟ್ಟು ಸದೆಯನ್ನು ತೆಗೆಸುತ್ತಾ ಹೋದರೆ ಒಂದು ಕೂರಿಗೆ ಭೂಮಿಗೆ 60-70 ಹೇರು ನೆಲ್ಲು ಬೆಳೆಯುವುದಕ್ಕೆ ಸಂಶಯವಿಲ್ಲ. ತೋಟಗಳಲ್ಲಿ ನೆಲ್ಲನ್ನು ಬಿತ್ತಬೇಕಾದರೆ ಮಳೆಯ ಹಾದಿಯ ನೋಡುವ ಪ್ರಯೋಜನವಿಲ್ಲ. ಮೊದಲು ಕರಿಕೆ ಇಲ್ಲದ ಭೂಮಿಯಲ್ಲಿ ಗೊಬ್ಬರವನ್ನು ಹಾಕಿ ಎರಡು ಸಾಲು ಮಡಿಕೆಯನ್ನು ಹೊಡೆದು ಕುರಿಯ ತರಬಿಸಿದರಂತೂ ಉತ್ತಮವು. ಇಲ್ಲದಿದ್ದರೆ ಪುನಃ ಗೊಬ್ಬರವನ್ನು ಹಾಕಿ ಮೂರು ಸಾಲು ಚೆನ್ನಾಗಿ ಹರಗಿ ಮೃಗಶಿರ ಮಳೆಯು ಪ್ರಾರಂಭಿಸಿದ ನಾಲ್ಕು ದಿವಸದೊಳಗೆ ಹಸಿಯಾದರೆ ಸರಿ, ಹಸಿಯಾಗದಿದ್ದರೆ ಮಳೆಯನ್ನು ಎದುರು ನೋಡುವ ಪ್ರಯೋಜನವಿಲ್ಲ. ಮೃಗಶಿರ ಮಳೆಯು ಹೂಡಿದ ನಾಲ್ಕನೆಯ ದಿವಸ ಒಣ ಮಣ್ಣಿನಲ್ಲಾದರೂ ಎರಡೆತ್ತರವಾಗಿ ಬಿತ್ತಿ ನೀರು ಹೋಗುವ ಹಾಗೆ ಕಾವಲಿಯನ್ನು ಮಡಿಗಳನ್ನು ಚೆನ್ನಾಗಿ ಮಾಡಿ ಮೊಟ್ಟೆಯಿಂದ ನೀರು ಉಣಿಸಬೇಕು. ಅದೇ ಹಸಿಯಿಂದ ನಾಟಿಕೊಳ್ಳುವವು. ಅಷ್ಟರಲ್ಲಿ ಮಳೆಯೂ ಆಗುತ್ತಾ ಹೋದರೆ ತಾವೇ ವರ್ಧನವಾಗುವವು, ಮತ್ತು ಮಳೆಯು ತಡೆದರೆ ಒಂದೆರಡು ವೇಳೆ ನೀರು ಬಿಟ್ಟು ಸದಿಯು ಹುಟ್ಟುತ್ತಾ ಹೋದ ಹಾಗೆ ಸದಿಯನ್ನು ತೆಗೆಸಬೇಕು. ಆಮೇಲೆ ಮಳೆಯಾದ ಹಾಗೆಲ್ಲ ತನ್ನಿಂದ ತಾನೇ ವರ್ಧನವಾಗುತ್ತದೆ. ಅಷ್ಟರಲ್ಲಿಯಾದರೂ ಮಳೆಯು ತಡೆದು ಹುಲ್ಲು ಬಾಡುತ್ತಿದ್ದರೆ ಮತ್ತು ಒಂದೆರಡು ವೇಳೆ ನೀರು ಬಿಟ್ಟು ವರ್ಧನ ಮಾಡಬೇಕು. ಈ ಪ್ರಕಾರ ಮಾಡಿದರೆ ಒಂದು ಎಕರೆ ಭೂಮಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ 15 ಹೇರು ನೆಲ್ಲು ಬೆಳೆಯಬಹುದು, ಮತ್ತು ನೆಲ್ಲು ಬೆಳೆಗೆ ಕರಿಕೆ, ಜೇಕು ಈ ಎರಡು ಪದಾರ್ಥಗಳೇ ಮೂಲವು. ತೋಟದ ಭೂಮಿಯು ಒಂದು ನೆಲವಾದರೆ ಮಡಿಯ ಭೂಮಿಯಾದರೆ ಪ್ರತಿ ಕೂರಿಗೆಗೆ 80 ಹೇರು ನೆಲ್ಲು ಬೆಳೆಯಬಹುದು. ಗೊಬ್ಬರದ ಬಲವು ಸ್ವಲ್ಪ ಕಡಿಮೆಯಾದರೆ ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ಬೆಳೆಯುವವು. ನೆಲ್ಲು ಬೀಜದಲ್ಲಿ ಬಹಳ ಉತ್ತಮ ಪ್ರತಿಯಾದ ಸೂಜಿಯ ಹಾಗೆ ಸಣ್ಣಾದ ಗಂಧವುಳ್ಳ ಗೌರಿ ಸಣ್ಣಕ್ಕಿ, ಅಂಬಿಮೊರೆ ಮೊದಲಾದ ಗಂಧಸಾಲಿಯ ನೆಲ್ಲು ಬೀಜವನ್ನು ಕೊಂಕಣದಿಂದಲಾಗಲಿ, ಮಲೆಸೀಮೆಯಿಂದಾಗಲಿ, ತೆಲುಗಣದಿಂದಾಗಲಿ, ಯಾತಗಿರಿ ಪ್ರಾಂತದಿಂದಾಗಲಿ ಬದು ಉತ್ತಮ ಪ್ರತಿಯಾದ ಗದ್ದೆಯ ನೆಲ್ಲಿನ ಬೀಜವನ್ನು ತರಿಸಿ ಬಿತ್ತಿದರೆ ಅದರಂತೆ ಅಕ್ಕಿಯಾಗುವವು. ಪ್ರಯತ್ನ ಮಾಡಿ ತರಿಸಲಾರದೆ ಗಾಂಪ ನೆಲ್ಲಿನ ಬೀಜವನ್ನು ಬಿತ್ತಿ ಅಕ್ಕಿಯನ್ನು ಕೆಡಿಸಿಕೊಳ್ಳಬಾರದು. ತೆಲುಗಣದ ಭೂಮಿಯಲ್ಲಿ ಗೇಣು ಕೆಳಗೆ ಕೆಟ್ಟಗರಸು ಇರುವುದು. ಕೆಲವು ದೇಶಗಳಲ್ಲಿ ಎಷ್ಟು ಕಡಿದರೂ ಹೋಗದ ಹಾಗೆ ಕರಿಕೆ ಇರುವುದು. ಇದಲ್ಲದೆ ಪೂರ್ವ ದಿಕ್ಕಿನ ಘಟ್ಟದ ಸಮೀಪದಲ್ಲಿ, ದಕ್ಷಿಣ ದಿಕ್ಕಿನ ಮಲೆಸೀಮೆಯಲ್ಲಿ ಮತ್ತು ಮೈಸೂರು ಪ್ರಾಂತದಲ್ಲಿ ಮತ್ತು ಪಶ್ಚಿಮ ದಿಕ್ಕಿನ ಕೊಂಕಣದಲ್ಲಿ ಸರ್ವದಾ 3-4 ತಿಂಗಳು ಸೋನೆ ಮಳೆ ಇರುವುದರಿಂದ ಗದ್ದೆಯ ಹೊರತು ಕೂರಿಗೆಯಿಂದ ನೆಲ್ಲು ಬಿತ್ತಿ ಬೆಳೆಯುವುದಕ್ಕೆ ಬರುವ ಹಾಗಿಲ್ಲ. ಅದು ಕಾರಣ ಅವರು ಎಷ್ಟು ಶ್ರಮವಾದರೂ ಗದ್ದೆಯನ್ನು ಮಾಡಲಿಕ್ಕೇ ಬೇಕು. ನಮ್ಮ ದೇಶವೂ ಹಾಗಲ್ಲ. ಈ ದೇಶದ ಭೂಮಿಯು ಅತ್ಯುತ್ತಮವು, ಬಹಳ ತಂಪು, ಬಹುಶಃ ಒಂದು ಭೂಮಿಯಾಗಿದ್ದು ಸಮಶೀತೋಷ್ಣವಾಗಿದ್ದು ಅತಿ ಶೀತ ಪ್ರದೇಶವಲ್ಲವಾದುದರಿಂದ ಈ ದೇಶದ ಎರೆ ಮೊದಲಾದ ಯಾವತ್ತೂ ಭೂಮಿಯಲ್ಲಿ ನೆಲ್ಲು ಬೆಳೆಯೂ ಚೆನ್ನಾಗಿ ಆಗುತ್ತದೆ. ಮತ್ತು ಅಕಲ್ಪಿತವಾಗಿ ಹೊಳೆಯು ಹಾಯುವ ಸಮಯದಲ್ಲಿ ಅಥವಾ ಹಾಲು ತುಂಬುವ ಸಮಯದಲ್ಲಿ ಒಂದೊಂದು ವೇಳೆ ಮಳೆಯೂ ತಡೆದು ಹುಲ್ಲು ಬಾಡುತ್ತದೆ. ಅದರಿಂದ ಜಿರಾಯತ ಭೂಮಿಯಲ್ಲಿ ಇದೊಂದೇ ಭಯ ಉಂಟು. ಆದಾಗ್ಯೂ ಯಾವಾಗಲೂ ಹೀಗೆ ಆಗುವುದಿಲ್ಲ. ಕದಾಚಿತ್ 18 ವರ್ಷಗಳಲ್ಲಿ ಒಂದಾವರ್ತೆ ಹೀಗೆ ಆಗುತ್ತದೆ. ಆದರೆ ತೋಟದಲ್ಲಿ ನೆಲ್ಲು ಬಿತ್ತಿದರೆ ಇದರ ಭಯವಾದರೂ ಇಲ್ಲದ ಹಾಗಾಗುವುದು. ಬೇಕಾದ ಸಮಯದಲ್ಲಿ ನೀರು ಬಿಡುವುದಕ್ಕೆ ಅಡಚಣೆ ಇರುವುದಿಲ್ಲ. ನೆಲ್ಲು ಬೆಳೆಯನ್ನು ಕೆಡಿಸುವುದಕ್ಕೆ ಕರಿಕೆಯೇ ಮೂಲವು. ಕರಿಕೆಯೊಂದಿಲ್ಲದಿದ್ದರೆ ತೋಟದಲ್ಲಿ ನೆಲ್ಲು ಬೆಳೆಯುವುದಕ್ಕೆ ಏನೇನೂ ಸಂಶಯವಿಲ್ಲ. ಈ ಪ್ರಕಾರ ಯತ್ನದಿಂದ ಎಲ್ಲರೂ ನೆಲ್ಲು ಬೆಳೆಯನ್ನು ಮಾಡಿಕೊಂಡರೆ ಬಡವರಾದರೂ ಸಹ ಶ್ರೀಮಂತರಂತೆ ದಿನಂಪ್ರತಿ ರಾಜಾನ್ನವನ್ನುಂಡು ಪರಿಣಾಮಿಸುವರು, ಮತ್ತು ಬಹಳವಾಗಿ ಬಿತ್ತಿದರೆ ಅದರಿಂದ ದ್ರವ್ಯವಾದರೂ ಪ್ರಾಪ್ತಿಸುವುದು. ಈ ತನಕ ಕೃಷಿ ಜ್ಞಾನ ಪ್ರದೀಪಿಕೆ ಗ್ರಂಥದ 14ನೇ ಪ್ರಕರಣವನ್ನು ಆಲಿಸಿದಿರಿ. ಈಗ ಕೇಳಿ ಕೃಷಿ ಹಾಡು. ಭಾರಿ ಬೆಳಿತದರಿ ಎಲ್ಲ ಕಡೆಯೂ ಬೆಳೆದರೇನು, ಕಲ್ಬುರ್ಗಿ ತೊಗರಿಗೆ ಸಾಟಿ ಏನು, ಎಲ್ಲ ಕಡೆಯೂ ಬೆಳೆದರೇನು, ಕಲ್ಬುರ್ಗಿ ತೊಗರಿಗೆ ಸಾಟಿ ಏನು, ಇಳುವರಿ ಹೆಚ್ಚು ಬರುತ್ತಾದ, ಉತ್ಪಾದಕತೆ ಕಡಿಮೆ ಅದ, ಇಳುವರಿ ಹೆಚ್ಚು ಬರುತ್ತಾದ, ಉತ್ಪಾದಕತೆ ಕಡಿಮೆ ಅದ, ನಮ್ಮನೆ ತೊಗರಿ ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ. ತಂತ್ರಜ್ಞಾನದ ಮಾಹಿತಿ ಬೇಕು, ಅದನ್ನು ತೊಗರಿಗೆ ಬಳಸಬೇಕು, ತಂತ್ರಜ್ಞಾನದ ಮಾಹಿತಿ ಬೇಕು, ಅದನ್ನು ತೊಗರಿಗೆ ಬಳಸಬೇಕು, ಶ್ರದ್ಧೆಯಿಂದಲೇ ಬೆಳೆಯಬೇಕು, ಎಲ್ಲರೂ ಸೇರಿ ಕೃಷಿ ಮಾಡಬೇಕು, ಶ್ರದ್ಧೆಯಿಂದಲೇ ಬೆಳೆಯಬೇಕು, ಎಲ್ಲರೂ ಸೇರಿ ಕೃಷಿ ಮಾಡಬೇಕು, ನಮ್ಮನೆ ತೊಗರಿ ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ. ಸಾರಜನಕ ಹಿಡಿಯುತ್ತಾದ, ಮಣ್ಣಿಗೆ ಸಿರಿಯ ತುಂಬುತ್ತಾದ, ಸಾರಜನಕ ಹಿಡಿಯುತ್ತಾದ, ಮಣ್ಣಿಗೆ ಸಿರಿಯ ತುಂಬುತ್ತಾದ, ಪುಷ್ಟಿ ಕೃಷಿಗೆ ಹೊಂದುತ್ತಾದ, ನಮಗೆ ಖುಷಿಯ ನೀಡುತ್ತಾದ, ಪುಷ್ಟಿ ಕೃಷಿಗೆ ಹೊಂದುತ್ತಾದ, ನಮಗೆ ಖುಷಿಯ ನೀಡುತ್ತಾದ, ನಮ್ಮದೇ ತೊಗರಿ ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ, ನಮ್ಮದೇ ತೊಗರಿ ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ. ಇದುವರೆಗೆ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ ಕೇಳಿದಿರಿ. ಸಂಕಲನ ಗೋವಿಂದ ರಾವ್ ಎನ್ ರಾಥೋಡ್, ನಿರೂಪಣೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ವಿಜಯಪುರ ಹಾಗೂ ರಾಯಚೂರು ಕೇಂದ್ರಗಳಿಂದಲೂ ಪ್ರಸಾರವಾಗುತ್ತಿದೆ. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ್ಕ, ಶೋಭಕ್ಕ ಬಾರ್ ಪರಾಜಣ. ಏನ್ ನಡೆಸಿವ? ಏನಿಲ್ಲಪ್ಪ, ಖಾಲಿ ಇದ್ದೆ, ಒಂದ್ ಸ್ವಲ್ಪ ಮನೆ ಕೆಲಸಗಳು ನಡೆದಾವ ನೋಡು. ಏನೋ ಪುಸ್ತಕ ಇಟ್ಟಂಗ್ ಕಾಣಿಸ್ತದ, ಪುಸ್ತಕ ಓದ್ಲಿಕ್ಕೆ ಶುರು ಮಾಡ್ಯಾ ನಿನ್ನ? ಏನಾರ ಒಂಚೂರು ಮಾಡ್ಬೇಕಲ್ಲ ಹೊತ್ತ ಹೋಗೋ ಸಲುವಾಗಿ. ಹಾ ನೋಡು, ಈ ಪುಸ್ತಕ ಏನಲ್ಲ, ಹೌದು ಬಾರಿ ಒಳ್ಳೆ ದೋಸ್ತ್ ಅಂತ ಹೇಳ್ಬೋದು. ಹಾ ಖರೇನೆ. ಆಮೇಲೆ ಉಳಿದ ದೋಸ್ತರಾದ್ರೆ ಯಾವಾಗ ಜಗಳ ಆಡ್ಬೋದವ. ಹೌದೌದು, ಈ ಪುಸ್ತಕ ಜಗಳ ಆಡೋದಿಲ್ಲ, ಜಗಳ ಆಡಂಗಿಲ್ಲ. ಆಮೇಲೆ ತಿಳುವಳಿಕೆ ಜಾಸ್ತಿ ಬರ್ತದಪ್ಪ. ಹೌದಿಲ್ಲ ಅಂದ್ರ ಅವ್ ಎಷ್ಟ್ ಸಲ ಓದ್ತಿ ನೋಡು, ಅಷ್ಟು ಜ್ಞಾನ ನಮಗ ಜ್ಞಾನ ಸಿಗ್ತದ, ಶಾಂತಿ ಸಿಗ್ತದ, ಮನಸ್ಸಿಗೆ ನೆಮ್ಮದಿ ಅನಿಸ್ತದ, ಇನ್ನೊಬ್ರ ಜೋಡಿ ಕಿರಿಕಿರಿ ಆಗಂಗಿಲ್ಲ. ಆಮೇಲೆ ಹೆಂಗ್ ನಾವು ಇನ್ನೊಬ್ರ ಜೊತೆ ಬದುಕಬೇಕು, ಸಮಾಜವನ್ನ ಹೆಂಗ್ ಎದುರಿಸಬೇಕು, ಸಾಕಷ್ಟು ಪುಸ್ತಕಗಳು ಸಿಗ್ತವೆ. ಎಲ್ಲ ತಿಳುವಳಿಕೆನೂ ಇರ್ತದ, ಸಮಸ್ಯೆಗೆ ಪರಿಹಾರನೂ ಸಿಗ್ತದಪ್ಪ ಅದ್ರ, ಎಲ್ಲ ಇರ್ತದ. ಆದ್ರೆ ಶೋಭಕ್ಕ, ನಾ ಯಾಕೆ ವಿಷಯ ತೆಗೆದೆ ಅಂತಂದ್ರೆ, ನಿನ್ ಪುಸ್ತಕ ನೋಡಿ ನಂಗೆ ಅನಿಸ್ತು, ಏನಂತ ಇಕಡಿ ಕಡಿ ಈ ಯಂಗ್ ಜನರೇಷನ್ ಅಲ್ಲ, ಈ ಓದ ಹವ್ಯಾಸ ಕಡಿಮೆ ಆಗಿದೆ. ಹೌದು, ಯಂಗ್ ಜನರೇಷನ್ ಅಂತ ಯಾಕಂತೀಯಪ್ಪ, ನಮ್ಮಂತವ್ರನ್ನು ಸ್ವಲ್ಪ ಓದೋದೇ ಕಮ್ಮಿ ಆಗಿದೆ. ಮೊದ್ಲೇ ನಾವು ಕಾಲೇಜ್ನಾಗ ಇದ್ದಾಗ ಮ್ಯಾಗಝಿನ್ಗಳು ಬರ್ತಿದ್ವಲ್ಲ, ವಾರಕ್ಕೊಮ್ಮೆ, 15 ದಿನಕ್ಕೊಮ್ಮೆ ಬರುವಂತಾವು, ತಿಂಗಳಿಗೊಮ್ಮೆ ಬರುವಂತಾವು, ಯಾವಾಗ ಬರ್ತಾವ ಅಂತ ಹೇಳಿ ಕಾಯ್ಕೊಂಡು ಕೊಡ್ತಿದ್ವಿ ನಾವು ಮ್ಯಾಗಝಿನ್ ಓದ ಸಲುವಾಗಿ. ನಾವು ಹಂಗೆ ಮಾಡ್ತೀವಿ. ಹೌದಿಲ್ಲ, ಈಗೆಲ್ಲದ ಅವೇ ಓದಂಗಿಲ್ಲ. ನಾನು ಈ ಕಾಲೇಜ್ಗ ಶಾಲೆಗೇನು ಪುಸ್ತಕ ಇರ್ತಾರ ನೋಡ್ ಸಿಲೆಬಸ್, ಹೌದು ಆ ಪುಸ್ತಕ ಓದೋದ ಅಲ್ಲ, ಬೇರೆ ಪುಸ್ತಕಗಳೇ ಓದ್ತಾರ. ಯಾಕಂತಂದ್ರ ಇವು ನಾವು ಓದ್ಲಿಕ್ಕೆ ಕಲ್ತೀವಿ ಅಂತಂದ್ರೆ ಸಾಕಷ್ಟು ನಮ್ಗೆ ಏನಾಗ್ತಾವ ಒಂದು ವಿಷಯ ಸಿಗ್ತದೆ. ಖರೇನೆ ನೀ ಹೇಳಿದಂಗ. ಹೌದ್ ಹೌದು, ಈ ಧಾರಾವಾಹಿಗಳು ಅಂತ ಹೇಳಿ ಏನ್ ಬರ್ತಾವ ನೋಡು ಮ್ಯಾಗಝಿನ್ ಒಳಗೆ, ಹೌದು ಅವುಗಳ ಓದ್ಲಿಕ್ಕೆ ಬಹಳ ಖುಷಿ ಇರ್ತಿತ್ತಪ್ಪ ನಮ್ಗೆ. ಮನೆಗೆ ಇಬ್ರು ಮೂರು ಮಂದಿ ಓದೋರ್ ಆಗ್ತಿತ್ತು, ಜಗಳ ಮಾಡ್ಕೊಳ್ಳೋದು ಫಸ್ಟ್ ನಾವು ಓದ್ಬೇಕು ನಾವು ಓದ್ಬೇಕು ಅಂತ ಹೇಳಿ. ಹೌದು, ಎಲ್ಲರ ಕೂಡ ಓದೋದಲ್ಲ, ಅದನ್ನ ಅವರವರೇ ಓದ್ಬೇಕು, ಅವರವರೇ ಅನುಭವಿಸಬೇಕು ಅದನ್ನ. ಯಾಕಂದ್ರ ನಾ ಭಾಸರ ನೋಡಿ ಶೋಭಕ, ಟೆನ್ಷನ್ ಆದಾಗ ಏನೋ ಮನ್ಸಿಗೆ ಬ್ಯಾಸರ ಆದಾಗ ಒಂದ್ ಯಾವ್ದೋ ನಮಗ್ ಹಿಡಿಸಿರುವಂತ ಪುಸ್ತಕ ನಾವು ಓದಿದ್ವಿ ಅಂತಂದ್ರ ಅದ್ರ ಖುಷಿನೇ ಬೇರೆ ನೋಡ. ಹೌದ್ ಹೌದ್ ಹೌದು, ಬಹಳ ಖುಷಿ ಅನಿಸ್ತದ. ಅಷ್ಟೇ ಅಲ್ಲ ರಾಜಣ್ಣ, ಪುಸ್ತಕ ಓದೋದು ಒಂದೇ ಅಲ್ಲ, ಈ ಸಂಗೀತನು ಇರ್ತದ ನೋಡ, ಸಂಗೀತನು ಮನಸ್ಸಿಗೆ ಬಹಳ ನೆಮ್ಮದಿ ಕೊಡ್ತದ. ಇದು ದೊಡ್ಡದು ನಮ್ ಮನಸ್ಸು ಬ್ಯಾಸರ ಆದಾಗ ಆ ಕಡೆ ಕಡೆ ಏನೇನೋ ಚಿಂತೆಗಳ ಶುರು ಆಗಿರ್ತಾವ, ಅದನ್ನ ಮರಿಬೇಕು ಅಂದ್ರೆ ಸಂಗೀತ ಕೇಳ್ಬೇಕು ನೋಡ. ನೀ ಯಾವುದೇ ಸಂಗೀತ, ಹೌದು ಯಾವುದೇ ಸಂಗೀತ ಕೇಳಿ, ಕರ್ನಾಟಕರೇ ಕೇಳು, ಸುಗಮ ಸಂಗೀತರೇ ಕೇಳು, ಹಿಂದೂಸ್ತಾನಿ ಕೇಳು, ಕೇಳು ಯಾವ್ದು ಇನ್ಸ್ಟ್ರೂಮೆಂಟ್ ಅಲ್ಲಿ ಕೇಳಿ ನೀನು, ನಮಗ್ ಯಾವ್ದು ಹಿಡಿಸ್ತದ ಅದನ್ನ ಕೇಳ್ಬೇಕು ಅಂದ್ರ ಜೋರ್ ಹಾಕಿ ಕೇಳೋದಲ್ಲ, ಸಣ್ಣಗೆ ಕುತ್ಕೊಂಡು ಕೇಳಬೇಕು. ಆಮೇಲೆ ಕಡೆ ಕಡೆ ಆಕಾಶವಾಣಿ ಆಪ್ ಮಾಡಿರ್ಲವಾ, ಅದಂತೂ ನ್ಯೂಸ್ ಆನ್ ಏರ್. ಹೌದು, ಅದು ಏನು ಸಿಗ್ಲಿಲ್ಲ ಅಂದ್ರೆ ಅದನ್ನ ಹಾಕೊಂಡ್ಬಿಟ್ರಂತೂ ಮುಗ್ದಾವತ್ತ ಕಡೆ. ಹೌದಿಲ್ಲ, ಅದ್ ಹಾಕೊಂಡ್ಬಿಟ್ರ ಈ ಸಂಗೀತ ಕೇಳಿದ್ರೆ ಏನಾಗ್ತದಲ್ಲ ನಮ್ಮ ಮಿದುಳು ಏನಿರ್ತಾರ, ನಮ್ಮ ವಿಚಾರ ಮಾಡುವಂತ ಶಕ್ತಿ ಅದು ಲೆವೆಲ್ಗೆ ಬರ್ತದೆ. ಹೌದ್ ಹೌದು, ಯಾಕಂದ್ರೆ ಸಂಸಾರದಾಗ ಏನೇನೋ ಹೆಚ್ಚು ಕಡಿಮೆ ಆಗಿರ್ತಾವ ಇರ್ತಾವಪ್ಪ, ಮತ್ತೆ ಎಲ್ಲಾರ ಮನೆ ಸಂಸಾರದಾಗ ಇರಾವೆ ಅವು. ಯಾರ ಮನೆ ಸಂಸಾರ ಅಗದಿ ಹಿಂಗೆ ಇರ್ಬೇಕಂತ ಅದೇನು ಇಲ್ಲ, ಯಾರೊಬ್ರದು ಸಿಗಂಗಿಲ್ಲ ಅನಿಸ್ತದ ಹಂಗ ನೋಡಿದ್ರೆ. ಹಂಗಿದ್ರೆ ಸಂಸಾರ ಅಲ್ಲ ಅಂದ್ರೆ ನಾ ಅಂತೀನಿ, ಹಿಂಗನ ಇರಬೇಕದು. ಹೌದಿಲ್ಲ, ಅಂದ್ರೆ ಹೇಳ್ತಾರಲ್ಲ ತಿಳಿದವರು, ಏರಿಳಿತಗಳು ಇರ್ಲೇಬೇಕಪ್ಪ, ಸುಖ ಅಂದ್ರೆ ದುಃಖ ಬರಬೇಕು, ದುಃಖ ಅಂದ್ರೆ ಸುಖ ಬರಬೇಕು. ಆದ್ರೆ ಶೋಭಕ್ಕ ನಾನು ಅದನ್ನು ಅವನ್ನ ನಾವು ಹೆಂಗ ನಿರ್ವಹಣೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಸಮಸ್ಯೆಗಳು ಎಷ್ಟು ದಿವಸ ನಮ್ ಜೊತೆಗೆ ಇರ್ತಾವ ಅನ್ನೋದು ಮುಖ್ಯ. ಹೌದ್ ಹೌದ್ ಹೌದು, ನಾ ನಿರ್ವಹಣೆ ಸರಿ ಮಾಡ್ಲಿಲ್ಲ ಅಂತಂದ್ರೆ ಅವ್ ನಮ್ಮ ಮನ್ಯಾಗ ಮುಖ ಮೂಡ್ಬಿಡ್ತಾವ ನೋಡ. ಕೆಲವೊಬ್ರು ಮನೆ ಸಮಸ್ಯೆಗಳು ಹಂಗೆ ಇರ್ತಾವ ರಾಜಣ್ಣ, ನಾವ್ ಅಂತೀವಲ್ಲ ಸಮಸ್ಯೆಗೆ ಪರಿಹಾರಗಳು ಇದ್ದೇ ಇರ್ತಾವ ಅಂತ ಹೇಳಿ, ಒಂದ್ ಪರಿಹಾರ ಮುಗಿಸ್ಕೊಳ್ಳೋರ್ದ ಮತ್ತೊಂದ್ ಸಮಸ್ಯೆ ಬಂದ್ ಕೊಡ್ತಾವಪ್ಪ ಅವರಿಗೆ. ಆದ್ರೆ ಅಲ್ಲಿ ಏನ್ ಮಾಡ್ಬಿಡ್ತೇನು, ಒಂದ್ ಬಗೆಹರಿಸಿಲ್ಲ ಅನ್ನೋದೊಂದು ಅದು ಖುಷಿ ಇರ್ತದೆ, ಧೈರ್ಯ ಇಟ್ಕೋಬೇಕು. ಹೌದ್ ಹೌದು, ಅದು ಬಗೆಹರಿಸಿನಿ, ಇದೇನ್ ದೊಡ್ಡದು. ಹೌದು ನೋಡು, ಒಂದಾಣ ಒಂದ್ ಬರ್ತಾವ ಸೀರೀಸ್ ನ ಧಾರಾವಾಹಿ ಒಳಗ್ ಬರ್ತಾವ, ಆದ್ರ ಒಂದೊಂದಾಗಿ ಒಂದೊಂದಾಗಿ ಬಗೆಹರಿಸ್ಕೊತ ಹೋದಾಗ ಏನಾಗುತ್ತ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಆಗಿಬಿಡ್ತದ. ಅದು ಹಳೇದಾಯ್ತು ಬಿಡು ಅದಂತ ನಂಗ ಹಂಗೆ ಇದ ಮಾಡಿವಂತ ಇದೇನ್ ಮಹಾ ದೊಡ್ಡದು ಅನ್ನಂಗ ಆಗ್ಬಿಟ್ಟಿರ್ತದೆ ಹಿಂಗ ಅಂತಂದ್ರ ಸಮಸ್ಯೆ ಬರವ. ಹೌದು, ಬಂದಾಗ ನಾವು ಮಾಡ್ಕೊಂಡು ಹೋಗೋದು, ಆಮೇಲೆ ಇದಕ್ಕೆ ನಮ್ಗೆ ಏನಾರ ಬೇಕಪ್ಪ ಸಹಾಯ ಮಾಡ್ಲಿಕ್ಕೆ ಇವತ್ತಾಳ ಈ ಕೌನ್ಸಿಲಿಂಗ್ ಸೆಂಟರ್ಸ್ ಅಂತದ, ಮಾನಸಿಕವಾಗಿ ಒಂದು ಸಿದ್ಧತೆ ಮಾಡ್ಕೊಳ್ಳುವಂಥದ್ದು. ಅಲ್ಲಿ ನಾವು ಹೋಗಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಆಪ್ತ ಸಮಾಲೋಚನೆ ಅಂತಿಲ್ಲ, ಹೌದಿಲ್ಲ ಆಪ್ತ ಸಮಾಲೋಚನೆ ಮಾಡ್ಕೊಳ್ಳಿಕ್ ನಾವು ಹೋದಾಗ ಯಾವುದು ಮುಚ್ಚಿಡ್ಬಾರ್ದು ನೋಡಿ ಶೋಭಕ. ಖರೇ, ಯಾಕಂತಂದ್ರೆ ಪ್ರೊಫೆಷನಲ್ ಇರ್ತಾರೆ, ನಾವು ಒಂದಿಷ್ಟು ಹೇಳಿ ಒಂದಿಷ್ಟು ಬಿಟ್ಟಿವಿ, ನಮಗ್ ಬೇಕಾಗಿದ್ ಹೇಳಿದ್ವಿ ಬ್ಯಾಡಾಗಿದ್ ಬಿಟ್ಟಿವಿ. ಮನುಷ್ಯನ ಸ್ವಭಾವ ಏನಂತಂದ್ರೆ ನಮ್ದು ಚಲೋ ಹೇಳ್ತೀವಿ, ಇನ್ನೊಬ್ರದ್ದು ಕೆಟ್ಟ ಹೇಳ್ತೀವಿ, ನಮ್ದು ಕೆಟ್ಟ ನಾವು ಹೇಳುದಿಲ್ಲ. ನಮ್ ಖರಾಬ್ ಗುಣ ಇರ್ತಾವ ನೋಡು, ಕೌಂಡ್ ಗುಣ ಅಂತೀವಲ್ಲ, ಖರಾಬ್ ಗುಣಗಳು. ಆಮೇಲೆ ನಮ್ಮಲ್ಲಿ ಹೇಳ್ಕೊಳ್ಳಾರದಂತ ವಿಷಯಗಳು ಇರ್ತಾವ ಕೆಲವು, ಅವನ್ ಮುಚ್ಚಿಟ್ಟು ಬಿಡೋದು ಹಂಗೆ. ಅವಾಗ ಏನಾಗತ್ತ, ಅವ್ರನ್ನು ಉತ್ತರ ನಮಗ್ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಅವ್ರು ನಮ್ಗೆ ಒಂದು ಮಾರ್ಗದರ್ಶನ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ ಬರೀ ಸುಮ್ಮನೆ ಮುಂದೆ ಹೋಗಿ ಕುತ್ಕೊಂಡ್ ಬಂದಂಗ ಆಗ್ತದಲ್ಲಿ, ನಿನ್ನ ಸಮಸ್ಯೆ ನಿಮ್ಮಲ್ಲೇ ಉಳಿದ್ಬಿಡ್ತದ. ಹೌದಲ್ಲ, ಪರಿಹಾರ ಸಿಗೋದೇ ಇಲ್ಲ, ಸಿಗೋದಿಲ್ಲ. ಆಮೇಲೆ ಅವ್ರು ಇನ್ನೊಂದು ಸೀಕ್ರೆಟ್ ಇಡ್ರೆ, ಸೀಕ್ರೆಟ್ ಯಾರ ಮುಂದೆ ಹೇಳೋದಿಲ್ಲ. ಹೌದೌದು, ಹಿಂಗ್ ಶೋಭಕ್ ಬಂದಿಳು, ಹಿಂಗ್ ರಾಜಣ್ಣ ಬಂದಿದ್ದ, ಇವ್ರ ಸಮಸ್ಯೆ ಹಿಂಗಿದ್ದು ಅಂತ ಹೇಳೋದಿಲ್ಲ. ಅಂತಲ್ಲಿ ಹೋದಾಗ ನಮ್ ಮಾರ್ಗದರ್ಶನ ಮಾಡ್ತಾರ ಅಂತವೆಲ್ಲ ತಗೊಂಡು ಆದಷ್ಟು ಏನ್ ಶೋಭಕ ಖುಷಿ ಖುಷಿಯಿಂದ ಸಂಸಾರ ಮಾಡೋ ನೋಡುವ. ಈ ಖುಷಿ ಅನ್ನೋದು ಮುಖ್ಯ ನೋಡಪ್ಪ, ದುಃಖ ಸುಖ ಎರಡೂ ಇದ್ದೇ ಇರ್ತಾವ ಸಂಸಾರದೊಳಗ, ಖುಷಿ ಇರೋದು ಮುಖ್ಯ ಅಲ್ಲಿ. ಅಂದ್ರ ಖುಷಿ ಅಂದ್ರೆ ಮಾರ್ಕೆಟ್ ಸಿಗ್ತದೆ, ಎಲ್ಲೂ ಸಿಗಂಗಿಲ್ಲ, ಅದು ಯಾರ ಬಳಿನೂ ಸಿಗಂಗಿಲ್ಲ, ನಮ್ಮೊಳಗೆ ಇರ್ತದೆ ಇರ್ತದ. ಅದನ್ನ ನಾವು ಅದನ್ನ ವ್ಯಕ್ತಪಡಿಸಬೇಕು, ಹೊರಗೆ ತರಬೇಕು, ಹೊರಗೆ ತರ್ಕೋಬೇಕು, ಅದನ್ನ ಅನುಭವಿಸಬೇಕು. ಅದಕ್ಕೆ ಹೇಳ್ತಾ ಕೊಡ್ತಾ ತಿಳಿದವರು ಏನಂತಾರೆ, ಸಂಸಾರದ ಸಣ್ಣ ಸಣ್ಣ ವಿಷಯಗಳು ಸಿಗ್ತಾ ನಮಗೆ ಖುಷಿ ಪಡ್ಲಿಕ್ಕೆ, ಸಣ್ಣ ಸಣ್ಣ ಆಗಿದೆ. ಹೌದೌದು, ಬಹಳ ದೊಡ್ಡ ಇರೋದಿಲ್ಲ, ಅದ್ ಅಂತ ಮೊದಲು ನೀವು ಎಂಜಾಯ್ ಮಾಡ್ಲಿಕ್ಕೆ ಕಲೀರಿ. ಹೌದು, ಪ್ರತಿಯೊಂದು ಮಾತನೆಗೂ ಸಿಗ್ತಾವಪ್ಪ, ಗಂಡ ಹೆಂಡತಿ ಮಕ್ಕಳು ಇದ್ದಾಗ ಏನೋ ಒಂದು ವಿಷಯ ಬಂದ್ಬಿಟ್ಟಿರ್ತದೆ, ಅಲ್ಲಿ ಎಂಜಾಯ್ ಮಾಡ್ಬಿಡು, ಎಂಜಾಯ್ ಮಾಡ್ಬಿಡ್ಬೇಕ, ನಕ್ಕ ಬಿಡೋದು. ಹೌದು, ಏನೋ ತಂದಿಯಪ್ಪ ಸಾಮಾನು, ಏ ಭಾಳ ಚಲೋ, ಅಲ್ಲಿ ಖುಷಿ ಪಟ್ಬಿಡು. ಏನ್ ಖುಷಿ ಪಡ್ಲಿಕ್ಕೆ ಒಂದ್ ದೊಡ್ಡದು ನಮ್ಗೆ ಭಾರತ ರತ್ನ ಬರಬೇಕು. ಏನಿಲ್ಲ ಇಲ್ಲ, ಮಾರ್ಕೆಟಿಗೆ ಹೋಗಿರ್ತದೆ ಏನೋ ತಂದಿರ್ತದೆ, ಅದಕ್ಕೆ ಎರಡು ಪಟ್ಟ ರೊಕ್ಕ ಕೊಟ್ಟಿದ್ರೆ ಅಂತಂದ್ರೆ ಅದನ್ನು ಖುಷಿ ಹಂಚ್ಕೊಳ್ಳದೆ. ಆಮೇಲೆ ಯಾವ್ದೋ ಒಂದ್ ಏನೋ ತಿಂತೀವಿ ಅಂತ ಇಟ್ಕೊಳ್ಳ, ಏನ್ ಟೇಸ್ಟ್ ಆಗ್ಯದಪ್ಪ ಅಂದೇ ಒಂದ್ ಎರಡ್ ಸಲ ಖುಷಿ ಪಟ್ಟು ಇಂತವೆ ಹೌದಲ್ಲ, ಖುಷಿ ಪಡ್ಲಿಕ್ಕೆ ದೊಡ್ಡ ದೊಡ್ಡ ವಿಷಯಗಳೇ ಬೇಕು ಅಂತಿಲ್ಲ, ಮನಿ ಕಟ್ಟದೇ ಬೇಕಂತಿಲ್ಲ, ಕಾರ್ ತಗೊಳ್ಳೋದೇ ಬೇಕಂತಿಲ್ಲ, ಹಾರಾಡ್ಕೊಂಡು ಬಂದದ್ದೇ ಬೇಕಂತಿಲ್ಲ, ಅವರೆಲ್ಲಾದ್ರ ಬಂದವರು ಖುಷಿಲಿಂದ ಇರ್ತಾರಂತೇನಿಲ್ಲ. ಹೌದಲ್ಲ, ನಮ್ಮ ಲೆವೆಲ್ ನಾವು ಖುಷಿ ಇದ್ ಬಿಡ್ಬೇಕು. ನಮ್ ನಮ್ ಲೆವೆಲ್ ಏನ್ ಸಿಗ್ತದೆ ಅಲ್ಲಿ ಖುಷಿ ಪಡಬೇಕು, ಆಮೇಲೆ ಇನ್ನೊಬ್ರ ಜೊತೆಗೆ ನಾವು ಖುಷಿ ಹಂಚ್ಕೋಬೇಕು, ಇದು ಬಹಳ ಮುಖ್ಯ. ಖುಷಿ ಹಂಚ್ಕೊಂಡ್ರೆ ದುಪ್ಪಟ್ಟಾಗ್ತದೆ, ದುಃಖ ಹಂಚ್ಕೋಬಾರ್ದು. ದುಃಖ ಹಂಚ್ಕೋಬಾರ್ದು, ದುಃಖ ಯಾರ ಹತ್ರ ಹಂಚ್ಕೋಬೇಕು ಅಂತಂದ್ರೆ ಅಮ್ಮವರು ಅಂತ ಅನ್ಕೊಂಡಿರ್ತದಲ್ಲ ವಿಶ್ವಾಸ, ಅವ್ರ ಹತ್ರ ಅಷ್ಟೇ ಹಂಚ್ಕೋಬೇಕು, ಅದಕ್ಕೆ ಪರಿಹಾರ ಸಿಗ್ತದೆ. ನಾವ್ ಎಲ್ಲರ ಮುಂದೆ ಹಂಚ್ಕೊಂಡು ನಡೆದಿವಿ ಅಂತಂದ್ರೆ ಎಲ್ಲಾರ ಮುಂದೆ ನಗ್ಗಡಿ ಹಾಕ್ತಿವ ಅಂತ, ನಗ್ಗಡಿ ಹಾಕ್ತಿವ ನೋಡಿ, ಹಂಗ ಹಾಕ್ತಿವ. ಅದಕ್ಕೆ ಸಂಸಾರ ಶೋಭಕ ಹಿಂಗ. ಈಗ ಏನೇನೋ ಹೇಳಿಕ್ ಬಂದ ಏನೋ ಮಾತಾಡ್ದಂಗ ಆಯ್ತು ನೋಡು. ಹೌದಾ, ಏನೋ ಮಾತಾಡ್ದಂಗ ಆಯ್ತು ನೋಡು. ಚಲೋ ಆಯ್ತು, ಇದನ್ನು ಒಂದು ಚಲೋ ವಿಷಯನೇ ಅದಲ್ಲಪ್ಪ. ಬರುವಂತ ವಿಷಯಗಳೇ ಅವ ಇವನು. ಹೌದು, ಮತ್ತೆ ಎಲ್ಲರಿಗೂ ಅನುಕೂಲ ಆಗೇ ಆಗ್ತದೆ, ನಾವು ಮಾತಾಡಿದ್ದೇನು ತಪ್ಪದೇನು ಇಲ್ಲ. ಏನಾದ್ರೆ ರಾಜಣ್ಣ, ನಾವೊಂದು ಮೂರ್ನಾಲ್ಕು ಜನ ಏನಿದ್ದೀವಲ್ಲ, ಒಂದ್ ಸಡೆ ಸೇರಿದಿವಿ ಅಂತಂದ್ರೆ ಅದ್ರದಾಗ ವೇಸ್ಟ್ ಅನ್ನೋದೇ ಇರಂಗಿಲ್ಲ ಅನಿಸ್ತದ ನೋಡ್ ನನಗರೆ. ಯಾಕಂತಂದ್ರೆ ನಾವ್ ಇನ್ನೊಬ್ರಿಗೆ ಬೈತೀವೇನು, ಇನ್ನೊಬ್ಬರ ಮೇಲೆ ನಾವು ಇದು ಮಾಡ್ತೀವೇನು, ಕ್ರಿಟಿಸೈಸ್ ಮಾಡ್ತೀವಿ, ಅದು ಇಲ್ಲ. ನಾವ್ ಏನಿದ್ರು ಪಾಸಿಟಿವ್, ಚಲೋ ಒಂದು ಹೇಳುದು, ಚಲೋ ಒಂದು ಮಾತಾಡೋದು. ಆಮೇಲೆ ಸಂಸಾರದಾಗ ಕೆಟ್ಟದ ಬಹಳ ಸಿಗ್ತದೆ, ಹೌದು, ಅದ್ಯಾಕೆ ನಾವು ಫಾಲೋ ಮಾಡಬೇಕು. ಚಲೋ ಒಂದು ಅದಕ್ಕಿಂತ ಹೆಚ್ಚಿಗೆ ಅದನ್ನ ತಗೊಳಂಗಿಲ್ಲ ಜಾಸ್ತಿ ಜನ, ಯಾಕಂದ್ರೆ ಆ ಕಣ್ಣು ನೋಡೋ ದೃಷ್ಟಿಯನ್ನ ನಾವು ಮಂಕ್ ಮಾಡ್ಕೊಂಡಿವಿ. ಹೌದು, ಯಾರ ಶೋಭಕನೊಳಗ ಚಲೋ ಗುಣ ಹುಡುಕ್ಲಿಕ್ಕೆ ಹೋದ್ರೆ ಸಿಗ್ತಾವ್, ಸಿಗ್ತಾವ್. ಬ್ಯಾಡ್ ಅಂತಂದ್ರೆ ಏನು ಸಿಗಂಗಿಲ್ಲ, ಒಂದನ ಸಿಗಂಗಿಲ್ಲ ರಾಜಣ್ಣ. ಏನ್ ಶೋಭಕ ಹಿಂಗ ಹೇಳಬಿಡು, ಖರೇನೆ ಮಾತಾಡಂದ್ರೆ ನಾಕ್ ಮಾತಾಡ್ತಾಳ, ಹಿಂಗ ಅತಿ ಮಾತಾಡ್ತಾಳಪ್ಪ ಬ್ಯಾಸರ ಅನ್ನಂಗ ಆಗ್ತದೆ. ಆದ್ರೆ ಅದೇ ಬಿಟ್ಟು ಏ ಶೋಭಕ ಏನ್ ವಿಷಯ ಅಲ್ಲಿ ಹೋಗಿ ಕುತ್ಕೊಂಡ್ರ ಒಂದ್ ನಾಕ್ ಮಾತು ಕೇಳದಂಗ ಆಗ್ತದೆ, ವಿಷಯಗಳು ಸಿಗ್ತಾವ ಅಂತ ಅನ್ನೋದು ಅದು ಪಾಸಿಟಿವ್ ಅಪ್ಪ. ಹೌದಲ್ಲ, ಎರಡು ರೀತಿ ತಗೋಬಹುದು. ಅದಕ್ಕೆ ನಮ್ ಮೇಲೆ ಉಳಿತು, ಚಲೋತ್ನಾಗಿ ನಾವು ಮಾಡಿದೀವಿ ಅಂತಂದ್ರೆ ಸುಖವಾಗಿ ಖುಷಿ ಖುಷಿಯಾಗಿ ನಾವು ಇರ್ಲಿಕ್ಕೆ ಆಗ್ತದೆ. ಈಗ ಟೈಮ್ ಆಯ್ತು, ಈಗ ನೀನು ಖುಷಿ ಮಾಡ್ಲಿಕ್ ನಾ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡಂಗಾಯ್ತು. ಸ್ವಲ್ಪ ಹಸಿವು ಬಹಳ ಆಗಿದೆ, ಮಧ್ಯಾಹ್ನದ ಊಟ ಆಗಿಲ್ಲ. ಹೌದಾ, ಆಯ್ತಂಗಾರ ಅಡಿಗೆನೇ ರೆಡಿ ಅದ, ಊಟ ಮಾಡ್ಕೊಂಡೇ ಹೋಗಿ ಅಂತ ಹಂಗೆ ಮಾಡ್ಲಿ. ಆಯ್ತು, 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ LIC ಯ ಭೀಮಾ ಸಖಿ ಯೋಜನೆ